ಲಂಘಿಸುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ, ಮುಖ್ಯಮಂತ್ರಿ. ಇಂದು ಕ್ರೈಸ್ತ ಬಾಂಧವರಿಂದ ಈಸ್ಟರ್ ಆಚರಣೆ, ಶಾಂತಿದೂತನ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಸಮಯ 6:50. ಜನಪದ ಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಂಪ್ರದಾಯದ ಪದಗಳನ್ನು ಕಾಳಮ್ಮ ಚಲುವಾದಿ ಮತ್ತು ಸಂಗಡಿಗರಿಂದ. ದೇವದುರ್ಗ ನಗರದ ಹಿರಿಯ ಜನಪದ ಕಲಾವಿದೆಯಾದ ಶ್ರೀಮತಿ ಕಾಳಮ್ಮ ಚಲುವಾದಿ ಹಾಗೂ ಸಂಗಡಿಗರಾದ ಶ್ರೀಮತಿ ಮಹಾದೇವಮ್ಮ, ಶ್ರೀಮತಿ ನಾಗಮ್ಮ, ಶ್ರೀಮತಿ ಬಸಮ್ಮ, ಗಂಗಮ್ಮ ಹಾಗೂ ಶ್ರೀಮತಿ ಗೀತಾ ಅವರಿಂದ ಸಂಪ್ರದಾಯದ ಪದಗಳು. ಅಣ್ಣ ತಂದೆ ನನ್ನ, ಅಣ್ಣ ನಿಂದೆ ಅಣ್ಣ, ಅಣ್ಣ ತಂದೆ ನೇಯದ ನಾರ ಬಾರವೋ, ಅಣ್ಣ ತಂದೆ ನೇಯದ ನಾರ ಬಾರವೋ, ಅಣ್ಣ ತಂದೆ ನೇಯದ ನಾರ ಬಾರವೋ, ಅಣ್ಣ ತಂದೆ ನೇಯದ ನಾರ ಬಾರವೋ, ಅಣ್ಣನ ತಂದೆ ನೇಯದ ನರ ಕೇರಣಿ ಮರೆಯ, ಅಣ್ಣ ತಂದೆ ನೇ ಒಡೆವಡ್ಡ ಅಣ್ಣ ತಂದೆ ನೀವು ಉಡಿವಡ್ಡ ಬಾರವೋ, ಅಣ್ಣ ತಂದೆ ನೀವು ಉಡಿವಡ್ಡ ಬಾರವೋ, ಅಣ್ಣ ತಂದೆ ನೀವು ಉಡಿವಡ್ಡ ಬಾರವೋ, ಕಾಯಿ ತಂದೆ ನೆ ಕಾಯಿ ಕಾಯಿ ತೆಂಗಿನ ಕಾಯಿ, ಕಾಯಿ ತಂದೆ ನೀ ಅದನಾರ ತಂದೆ ನೇಯದ ನಾರ ಬಾರವೋಯ್, ಕಾಯ ತಂದೆ ನೇಯದ ನಾರ ಬಾರವೋಯ್, ಕಾಯ ತಂದೆ ನೇಯದ ನಾರ ಬಾರವೋಯ್, ಕಾಯನ್ನ ತಂದೆ ನೇಯದ ನರ ಕೇರಣಿ ಮರಿಯ, ದಂಡೆ ತಂದೆ ನೇ ಮುಡಿಬಾರ ಬಾರವೋಯ್, ದಂಡಿ ತಂದೆ ನೇ ಮುಡಿಬಾರ ಬಾರವೋಯ್, ದಂಡಿ ತಂದೆ ನೇ ಮುಡಿಬಾರ ಬಾರವೋಯ್, ದಂಡಿ ತಂದೆ ನೇ ಮುಡಿಬಾರ ಬಾರವೋಯ್, ತಾಯಿ ನಿನ್ನ ತೆರಿಗೆ ನಾಲತ ಸೇಗೆ ಕಾಯೆ, ನಲವತ್ತ ಕೊಡ ಬಿಸಿ ನೀರ ಬಾರವೋಯ್, ನಾಲತ್ತ ಕೊಡ ಬಿಸಿ ನೀರ ಬಾರವೋಯ್, ನಾಲತ್ತ ಕೊಡ ಬಿಸಿ ನೀರ ಬಾರವೋಯ್, ನಾಲತ್ತ ಕೊಡ ಬಿಸಿ ನೀರ ಬಾರವೋಯ್, ನಾಲತ್ತ ಏ ಕೊಡ ಬಿಸಿನೀರು ಜಳಕವ ಮಾಡಿ, ನಾಡಕ ತನ ಜಡಿಯಾರಿ ವ್ಯಾಳ ಬಾರವೋಯ್, ನಾಡಕ ತನ ಜಡಿಯಾರಿ ವ್ಯಾಳ ಬಾರವೋಯ್, ನಾಡಕ ತನ ಜಡಿಯಾರಿ ವ್ಯಾಳ ಬಾರವೋಯ್, ನಾಡಕ ತನ ಜಡಿಯಾರಿ ವ್ಯಾಳ ಬಾರವೋಯ್, ಅಕ್ಕ ನಿನ್ನ ತೆಲಿಗೆ ಇಪ್ಪತ್ತ ಸೇಗೆ ಕಾಯೇ, ಇಪ್ಪತ್ತ ಕೊಡ ಬಿಸಿ ನೀರ ಬಾರವೋಯ್, ಇಪ್ಪತ್ತ ಕೊಡ ಬಿಸಿ ನೀರ ಬಾರವೋಯ್, ಇಪ್ಪತ್ತ ಕೊಡ ಬಿಸಿ ನೀರ ಬಾರವೋಯ್, ಇಪ್ಪತ್ತ ಕೊಡ ಬಿಸಿ ನೀರ ಬಾರವೋಯ್, ಇಪ್ಪತ್ತ ಏ ಕೊಡ ಬಿಸಿ ನೀರು ಜಳಕವ ಮಾಡಿ, ದಿಕ್ಕಿಗೆ ತನ ಜಡಿಯಾರಿ ವ್ಯಾಳ ಬಾರವೋಯ್, ದಿಕ್ಕ ಬೆಕ್ಕೆಗೆ ತನ ಜಡೆಯಾರ್ಯಾಳ ಬಾರವೋಯ್ ದಿಕ್ಕಿಗೆ ತನ ಜಡೆಯಾರ್ಯಾಳ ಬಾರವೋಯ್ ದಿಕ್ಕಿಗೆ ತನ ಜಡೆಯಾರ್ಯಾಳ ಬಾರವೋಯ್ ತಾಯೋ ಒಟ್ಟ ಸೇರಿ ಆಲೇ ನೆನೆ ಘಟ್ಟೆ ಯಾವಲ್ಲೆ ಒಗದ ಮಡಿವಾಳ ಬಾರವೋಯ್ ಯಾವಲ್ಲಿ ಒಗದ ಮಡಿವಾಳ ಬಾರವೋಯ್ ಯಾವಲ್ಲಿ ಒಗದ ಮಡಿವಾಳ ಬಾರವೋಯ್ ಯಾವಲ್ಲಿ ಒಗದ ಮಡಿವಾಳ ಬಾರವೋಯ್ ಯಾವಲ್ಲಿ ಒಗದೇ ಮಡಿಗಳ ದೇವ ದುರ್ಗ ಬಾಳೆ ಬನದಗಳ ತಿಳಿ ನೀರ ಬಾರವೋಯ್ ಬಾಳೆ ಬನದಗಳ ತಿಳಿ ನೀರ ಬಾರವೋಯ್ ಬಾಳೆಯ ಬನದ ತಿಳಿ ನೀರ ಬಾರವೋಯ್ ಬಾಳೆಯ ಬನದ ತಿಳಿ ನೀರ ಬಾರವೋಯ್ ಅಕ್ಕಯ್ಯ ಒಟ್ಟ ಸೇರಿ ತುಪ್ಪದಲ್ಲಿ ನೆನೆ ಘಟ್ಟೆ ಮತ್ತೆಲ್ಲಿ ಒಗದೆ ಮಡಿವಾಳ ಬಾರವೋಯ್ ಮತ್ತೆಲ್ಲಿ ಒಗದೆ ಮಡಿವಾಳ ಬಾರವೋಯ್ ಮತ್ತೆಲ್ಲಿ ಒಗದೆ ಮಡಿವಾಳ ಬಾರವೋಯ್ ಮತ್ತೆಲ್ಲಿ ಒಗದೆ ಮಡಿವಾಳ ಬಾರವೋಯ್ ಮತ್ತೆಯಲ್ಲಿ ಒಗದೆ ಮಡಿವಾಳ ದೇವ ದೊರಗ ತೆಂಗಿನ ಬನದಗಳ ತಿಳಿ ನೀರ ಬಾರವೋಯ್ ತೆಂಗಿನ ಬನದಗಳ ತಿಳಿ ನೀರ ಬಾರವೋಯ್ ತೆಂಗಿನ ಬನದಗಳ ತಿಳಿ ನೀರ ಬಾರವೋಯ್ ತೆಂಗಿನ ಬನದಗಳ ತಿಳಿ ನೀರ ಬಾರವೋಯ್ ತಾಯವ್ವ ಬರುವಾಗ ಮಾಡಲ್ಲ ನಡೆಯವ ಮಾಡದ ನೀರ ಕಲಕ್ಯಾವ ಬಾರವೋಯ್ ಮಾಡದ ನೀರ ಕಲಿಕ್ಯಾವ ಬಾರವೋಯ್ ಮಾಡದ ನೀರ ಕಲಿಕ್ಯಾವ ಬಾರವೋಯ್ ಮಾಡದ ನೀರ ಕಲಿಕ್ಯಾವ ಬಾರವೋಯ್ ಮಾಡದ ಏ ನೀರ ಕಲಿಕ್ಯಾವ ಕೇರಣಿ ಮರಿಯ ತಾಯೋ ಬರುವಂತರೋ ಸೇನ ಬಾರವೋಯ್ ತಾಯೋ ಬರುವಂತರೋ ಸೇನ ಬಾರವೋಯ್ ತಾಯೋ ಬರುವಂತರೋ ಸೇನ ಬಾರವೋಯ್ ತಾಯೋ ಬರುವಂತರೋ ಸೇನ ಬಾರವೋಯ್ ಅಕ್ಕಯ್ಯ ಬರುವಾಗ ದಿಕ್ಕೆಲ್ಲ ನಡೆಗ್ಯಾವ ಒತ್ತೇನ ನೀರ ಕಲಕ್ಯಾವ ಬಾರವೋಯ್ ಒತ್ತೇನ ನೀರ ಕಲಿಕ್ಯಾವ ಬಾರವೋಯ್ ಒತ್ತೇನ ನೀರ ಕಲಿಕ್ಯಾವ ಬಾರವೋಯ್ ಒತ್ತೇನ ನೀರ ಕಲಿಕ್ಯಾವ ಬಾರವೋಯ್ ಒತ್ತೇನ ಏ ನೀರ ಕಲಿಕ್ಯಾವ ಕೇರಣಿ ಮರಿಯ ಕೈ ಬರುವಂತರೋ ಸೇನ ಬಾರವೋಯ್ ಅಕ್ಕೈ ಬರುವಂತರೋ ಸೇನ ಬಾರವೋಯ್ ಅಕ್ಕೈ ಬರುವಂತರೋ ಸೇನ ಬಾರವೋಯ್ ಅಕ್ಕೈ ಬರುವಂತರೋ ಸೇನ ಬಾರವೋಯ್ ಗಂಡನ ಪದ ಪೂಜೆ ಮಾಡ ನಮ್ಮುವ ಗಂಡನ ಪಾದ ಮನಿ ದೇವರವ್ವ ಮನಿ ದೇವರವ್ವ ಗಂಡನ ಪದ ಪೂಜೆ ಮಾಡ ನಮ್ಮವ್ವ ಗಂಡನ ಪದ ಪೂಜೆ ಮಾಡ ನಮ್ಮವ್ವ ಶ್ರೋತೃ ಬಂದವರ ಇದುವರೆಗೆ ಕಾಳಮ್ಮ ಚಲುವಾದಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದರೆ ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7 ಗಂಟೆ ಆಗುದಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಸಂಪೂರ್ಣವಾಗಿ ಬೆಳೆಯನ್ನ ಬೆಳಿಬಹುದು. ತರಕಾರಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಮತ್ತೆ ಹಣ್ಣುಗಳಾಗಿರ್ಬೋದು, ಈ ರೀತಿಯ ಸಣ್ಣ ಪ್ರಮಾಣದ ಸಸ್ಯಗಳೇನಿರ್ತಾವ ನೋಡೋ, ಇವನ್ನೆಲ್ಲ ಬೆಳೀತಾರ. ಇವನ್ನ ಯಾವುದೇ ಆಗಿರ್ಲಿ, ಅಲ್ಲಿ ಅಂದ್ರೆ ಹೊರಗಿನ ವಾತಾವರಣ ಹೇಗೆ ಇರಲಿ, ಒಂದು ಗೋಡೌನ್ ಮಾಡಿ ಅದರೊಳಗೆ ಸಸ್ಯಗಳ ಬೆಳವಣಿಗೆಗೆ ಯಾವ ರೀತಿ ನಮಗೆ ವಾತಾವರಣ ಬೇಕು ಅದೇ ತರದ ಒಂದು ವಾತಾವರಣ ನಾವು ತಯಾರು ಮಾಡಿ ಆ ವಾತಾವರಣದಲ್ಲಿ ಬೆಳೆಸುವಂತ ಒಂದು ತಂತ್ರಜ್ಞಾನ ಹಸಿರುಮನೆ ಆಗಿದೆ. ಇದರ ಬಗ್ಗೆ ಏನಿರ್ತದಲ್ಲ, ಈ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಅವರ ಆರ್ಥಿಕತೆ ಜಾಸ್ತಿ ಆಗುತ್ತಲೇನ ಅದೇ ಟೈಮಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಕೂಡ ಸಾಧ್ಯವಾಗ್ತೈತೆ. ಹೀಗೆ ಹಲವಾರು ಗ್ರಾಮಗಳ ಅಭಿವೃದ್ಧಿಯಿಂದ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹ. ಪರಿಸರದಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ನಾವು ಅದನ್ನೆಲ್ಲ ಸದುಪಯೋಗಗೊಳಿಸಿಕೊಂಡ್ರೆ ಅದು ಮಾಲಿನ್ಯಗಳನ್ನೆಲ್ಲ ತಡೆಗಟ್ಟಬಹುದು ಎಂಬುದನ್ನ ನೀವು ಪ್ರಸ್ತಾವನೆ ಮಾಡಿದ್ದೀರಿ. ಈಗ ನಿಮ್ ಇಷ್ಟವಾದ ಗೀತೆ ಕೇಳಬಹುದಾ? ಹೌದು ಸ್ನೇಹ, ನನಗೆ ಗೀತೆಗಳಂದ್ರೆ ನೆನಪಾದ್ರೆ ನನಗೆ ಬಹಳ ಮನಸ್ಸಿಗೆ ಮುಟ್ಟದಂದ್ರೆ ಜಾನಪದ ಗೀತೆಗಳು. ಯಾವುದು? ಹಳ್ಳಿಗಳಂದ್ಗುಟ್ಲೆನ ಅಲ್ಲಿ ಇರ್ತಕ್ಕಂತ ಜನರು ಒಬ್ಬರ ಧ್ವನಿಯಿಂದ ಇಬ್ಬರ ಧ್ವನಿಗೆ ಕೇವಲ ಮೌಖಿಕವಾಗಿ ಬಂದಿರತಕ್ಕಂತ ಹಲವಾರು ಪದಗಳು ಇವತ್ತು ಎಲ್ಲರ ಮನಸ್ಸನ್ನ ಗೆದ್ದಿರ್ತವೆ. ಎಷ್ಟೋ ಜನಪದ ಗೀತೆಗಳನ್ನ ಒಂದೇ ಚಿತ್ರದಲ್ಲಿ ತೋರಿಸತಕ್ಕಂತ ಚಿತ್ರ ಸೇವಂತಿ. ಸೇವಂತಿ ಜನಕ್ಕೆ ಜನಕ್ಕೆ ಜಮ್ಮು ದಿನಕ್ಕೆ ದಿನಕ್ಕೆ ದಿನ ದಿನ ದಿನ ದಿನ ಜನಕ್ಕೆ ಜನಕ್ಕೆ ಜಮ್ಮು.